ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ಬ್ರೆಡ್ ತಯಾರಿಸುವ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ವೀಣಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಹೇಳಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಗಿಯಿಂದ ಮುಖ್ಯವಾಗಿ ಬ್ರೆಡ್, ಬಿಸ್ಕೆಟ್, ನ್ಯೂಡಲ್ಸ್ ಮತ್ತು ರಸ್ಗಳನ್ನ, ಸಾಕಷ್ಟು ಚಾಟ್ಗಳನ್ನ ರಾಗಿಯಿಂದ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ತಿಳಿಸಿ, ರಾಗಿಯಿಂದ ಬ್ರೆಡ್ ಮತ್ತು ಬಿಸ್ಕೆಟ್ ಅನ್ನ ಮಾಡತಕ್ಕಂತ ವಿಧಾನದ ಬಗ್ಗೆ ಹೇಳಿಕೊಡಿ. ಮೊದಲೇದಾಗಿ ರಾಗಿ ಬ್ರೆಡ್ ಹೇಳ್ತೀವಿ. ರಾಗಿ ಬ್ರೆಡ್ ನ ನಾವು ಯಾವ ತರ ತಯಾರಿಸ್ತೀವೋ ಆ ತರನೇ ತಯಾರಿಸಬಹುದು. ನಮ್ಗೆಲ್ಲ ಗೊತ್ತಿದೆ ಮೈದಾನ ಆದಷ್ಟು ಕಡಿಮೆ ಬಳಸಬೇಕು ಅಂತ. ನಾವು ಬ್ರೆಡ್ಗೆ ಬಂದ್ರೆ ಅದನ್ನ ಸಂಪೂರ್ಣವಾಗಿ ತೆಗೆಯಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಗೆ ಬ್ರೆಡ್ ಅಂದ ತಕ್ಷಣ ತಲೆಯಲ್ಲಿ ಬರೋದು ಅದು ಒಂದು ಮೃದು ಆ ತರ ಇದೆ. ಹಾಗಾಗಿ ನಾವು ಸಂಪೂರ್ಣ ನಿವಾರಣೆ ಮಾಡಕ್ ಆಗಲ್ಲ. ಅಂದ್ರೆ ಮೈದಾ ಮಣ್ಣ ಮತ್ತು ರಾಗಿ ಹಿಟ್ಟನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇರಿಸಬೇಕಾಗತ್ತೆ ಬ್ರೆಡ್ಗೆ? ಅದು ಮೈದಾ 50%, ಈ ರಾಗಿ 50%. ಆ ತರ ಸೇರಿಸಿಕೊಂಡು ಅದಕ್ಕೆ ಮತ್ತೆ ಆದಂತಹ ನೀರು, ಈಸ್ಟ್ ಆಗಿರ್ಬೋದು. ಸೊ ಈಸ್ಟ್ ಅನ್ನೋ ಒಂದು ಪದಾರ್ಥ ಬಳಸ್ತೀವಿ, ಅದರಿಂದ ನಾವೇನ್ ಫರ್ಮೆಂಟೇಶನ್ ಅಂತ ಹೇಳ್ತೀವಲ್ಲ, ಸೊ ಅದು ಈಸ್ಟ್ ಹಾಕಿ ಮತ್ತೆ ಆದಂತಹ ನೀರು, ಈಸ್ಟ್ ಆಗಿರ್ಬೋದು. ಸೊ ಈಸ್ಟ್ ಅನ್ನೋ ಒಂದು ಪದಾರ್ಥ ಬಳಸ್ತೀವಿ, ಅದರಿಂದ ನಾವೇನ್ ಫರ್ಮೆಂಟೇಶನ್ ಅಂತ ಹೇಳ್ತೀವಲ್ಲ, ಸೊ ಅದು ಈಸ್ಟ್ ಆಕಾರ ಮಾಡುತ್ತೆ. ಸೊ ಈಸ್ಟ್ ನ ಮಿಕ್ಸ್ ಮಾಡ್ತೀವಿ, ಸಕ್ಕರೆ, ಸ್ವಲ್ಪ ಹಾಲಿನ ಪುಡಿ, ಮತ್ತೆ ಸ್ವಲ್ಪ ಫ್ಲೇವರ್ಗೆ ವಿನೆಗರ್, ಉಪ್ಪು, ಇದನ್ನೆಲ್ಲ ಮಿಕ್ಸ್ ನಾವೇನ್ ಫರ್ಮೆಂಟೇಶನ್ ಅಂತ ಹೇಳ್ತೀವಲ್ಲ, ಸೊ ಅದು ಈಸ್ಟ್ ಆಕಾರ ಮಾಡುತ್ತೆ. ಸೊ ಈಸ್ಟ್ ನ ಮಿಕ್ಸ್ ಮಾಡ್ತೀವಿ, ಸಕ್ಕರೆ, ಸ್ವಲ್ಪ ಹಾಲಿನ ಪುಡಿ, ಮತ್ತೆ ಸ್ವಲ್ಪ ಫ್ಲೇವರ್ಗೆ ವಿನೆಗರ್, ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಈ ಬ್ರೆಡ್ ಅನ್ನ 10 ನಿಮಿಷಗಳ ಕಾಲ ಇದನ್ನೆಲ್ಲ ಕಲಸಬೇಕು. ಈ ಹಿಟ್ಟನ್ನ ಹಿಟ್ಟು ಸ್ವಲ್ಪ ಹಾಲಿನ ಪುಡಿ, ಮತ್ತೆ ಸ್ವಲ್ಪ ಫ್ಲೇವರ್ಗೆ ವಿನೆಗರ್, ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಈ ಬ್ರೆಡ್ ಅನ್ನ 10 ನಿಮಿಷಗಳ ಕಾಲ ಇದನ್ನೆಲ್ಲ ಕಲಸಬೇಕು. ಈ ಹಿಟ್ಟನ್ನ ಹಿಟ್ಟು ಬಂದ ತಕ್ಷಣ ಇದರದ್ದು ಅರ್ಧ ಅರ್ಧ ಕೆಜಿ ಆ ತರದ್ದು ಒಂದು ಉಂಡೆಗಳನ್ನ ಮಾಡುವಂತಹ ಮಷೀನ್ ಇದೆ. ಬ್ರೆಡ್ ಅನ್ನ 10 ನಿಮಿಷಗಳ ಕಾಲ ಇದನ್ನೆಲ್ಲ ಕಲಸಬೇಕು. ಈ ಹಿಟ್ಟನ್ನ ಹಿಟ್ಟು ಬಂದ ತಕ್ಷಣ ಇದರದ್ದು ಅರ್ಧ ಅರ್ಧ ಕೆಜಿ ಆ ತರದ್ದು ಒಂದು ಉಂಡೆಗಳನ್ನ ಮಾಡುವಂತಹ ಮಷೀನ್ ಇದೆ. ಅಥವಾ ಕೈಯಿಂದನೂ ಮಾಡಬಹುದು. ಸೊ ಆ ತರ ಮಾಡಿ ನಂತರ ಅದನ್ನ ನಮಗೆ ಬ್ರೆಡ್ ಶೇಪ್ ಗೊತ್ತಿದೆ, ಈ ತರ ಉದ್ದಗೆ ಇರುತ್ತದೆ. ಸೊ ಆ ಅರ್ಧ ಕೆಜಿ ಆದಂತಹ ಉಂಡೆನ ನಾವು ನೆಕ್ಸ್ಟ್ ಉದ್ದನೆ ಮಾಡುವಂತಹ ಮಷೀನ್ಗೆ ಹಾಕಿ ಅದನ್ನ ಮೌಲ್ಡ್ ಅಂತ ಹೇಳ್ತೀವಿ. ಸೊ ಮೌಲ್ಡ್ ಅಲ್ಲಿ ಹಾಕಿ 3 ಗಂಟೆಗಳ ಕಾಲ ಬಿಡಬೇಕು. ನಾವು ಈಸ್ಟ್ ಏನಿದೆಯಲ್ಲ, ಸೊ ಈಸ್ಟ್ ಅವಾಗ ತನ್ನ ಕಾರ್ಯ ಶುರು ಮಾಡ್ಕೊಳ್ಳುತ್ತೆ, ಬ್ರೆಡ್ ಅವಾಗ ಉಬ್ಬಿಕೊಳ್ಳುತ್ತೆ. ನಮ್ಗೆ ಅದನ್ನ ತೆಗೆದು ನೋಡಬಹುದು. ನಂತರ ಅದನ್ನ ನಾವು ಓವನ್ ಅಲ್ಲಿ, ಓವನ್ ಆಲ್ರೆಡಿ ಟೆಂಪರೇಚರ್ ನಾವು ಫಿಕ್ಸ್ ಮಾಡಿರ್ತೀವಿ ಅದರಲ್ಲಿ ರೀಚ್ ಆಗಿರುತ್ತೆ. ನಾವು ಅದನ್ನ ಇಟ್ಟು 20 ನಿಮಿಷಗಳ ಕಾಲ ಬೇಯಿಸಿ ನಂತರ ಅದನ್ನ ಹೊರ ತೆಗೆದು ತಣ್ಣಗಾಗೋವರೆಗೂ ಬಿಡಬೇಕು. ನಂತರ ಅದನ್ನ ಮೋಲ್ಡ್ ಸಮೇತವಾಗಿ ಅದನ್ನ ಓವನ್ ಅಲ್ಲಿ ಇಡಬೇಕು. ರೋಟರಿ ಓವನ್ಸ್ ಅಂತ ಇರುತ್ತೆ, ಅದರಲ್ಲಿ ನಾವು ಟ್ರೇನ್ ಇಟ್ಟಿರ್ತೀವಿ, ರ್ಯಾಕ್ ಇರುತ್ತೆ, ಅದು ತಿರುಗ್ತಾ ಇರುತ್ತೆ. ಅಂದ್ರೆ ತಿರುಗೋದು ಯಾಕೆ ಅಂದ್ರೆ ಬ್ರೆಡ್ ಮೌಲ್ಡಿನ ಎಲ್ಲಾ ಭಾಗಕ್ಕೂ ಹೀಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ. ಆತರ ಅದು ರ್ಯಾಕ್ ಇಂದ ಹೊರಗಡೆ ತೆಗೆದು 20 ನಿಮಿಷಗಳ ನಂತರ ಆಮೇಲೆ ಅದು ತಣ್ಣಗಾದ್ಮೇಲೆ, ಬಿಸಿದನ್ನೇ ನಾವು ಕಟ್ ಮಾಡಕ್ಕಾಗಲ್ಲ, ಅದೆಲ್ಲ ಬ್ರೆಡ್ ಶೇಪ್ ಹಾಳಾಗೋಗುತ್ತೆ. ತಣ್ಣಗಾದ್ಮೇಲೆ ನಾವು ಬ್ರೆಡ್ ಕಟಿಂಗ್ ಮಷೀನ್ ಅಲ್ಲಿ ಹಾಕಿ ಅದನ್ನ ನಾವು ಕಟ್ ಆದ ತಕ್ಷಣ ಪ್ಯಾಕ್ ಮಾಡಿ ನಾವು ಮಾರುಕಟ್ಟೆಗೆ ಕಳಿಸಬಹುದು. ರಾಗಿ ಒಂದು ಬ್ರೆಡ್ಗೆ ಬೇಡಿಕೆ ಹೇಗಿದೆ? ಬ್ರೆಡ್ಗೆ ಇದಕ್ಕೆ ಬಹಳಷ್ಟು ಚೆನ್ನಾಗಿರುತ್ತ ಟೇಸ್ಟ್? ಟೇಸ್ಟ್ ಚೆನ್ನಾಗಿರುತ್ತೆ, ನಮ್ಮ ಬೇರೆ ಬ್ರೆಡ್ಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಅಷ್ಟು ಇದು ಅಷ್ಟು ಫೇಮಸ್ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಜನರಿಗೆ, ಸೊ ಈ ತರಹದ ಕಾರ್ಯಕ್ರಮಗಳ ಮೂಲಕ ನಾವು ಅದರ ಬಗ್ಗೆ ಮಾಹಿತಿ ಅಥವಾ ಅವೇರ್ನೆಸ್ ಕೊಟ್ರೆ ಅವರು ಮುಂದೆ ಇದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಈಗ ರಾಗಿ ಬ್ರೆಡ್ ಅನ್ನ ಮನೆಯಲ್ಲೇ ಕೆಲವೊಂದಿಷ್ಟು ಮಂದಿ ಇಷ್ಟಪಡ್ತಿರ್ತಾರೆ, ರಾಗಿ ತಿನ್ಬೇಕು ಅಂತೇಳಿ, ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು. ಆದ್ರೆ ಮಕ್ಕಳು ಬ್ರೆಡ್ ಬಿಸ್ಕೆಟ್ ಮಾಡಿ ಕೊಟ್ರೆ ಬಹಳ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ ಅನ್ನ ಮನೆಯಲ್ಲೇ ಮಾಡ್ಕೋಬಹುದಾ? ರಾಗಿ ಬ್ರೆಡ್ ಅನ್ನ ಹೆಣ್ಮಕ್ಳು ಮನೆಯಲ್ಲೇನೆ ಮಾಡ್ಕೋಬಹುದಾ ಅಂತೀರಾ? ಹೇಗೆ ಮನೆಯಲ್ಲಿ ಈ ತರ ನಾನೇನು ಹೇಳಿದ್ನಲ್ಲ ಇದನ್ನೇ ನಾವೆಲ್ಲ ಮನೆಯಲ್ಲೇ ಮಾಡ್ಕೋಬಹುದು. ಸೊ ಚಿಕ್ಕ ಚಿಕ್ಕ ಓವನ್ ಗಳಲ್ಲಿ ಇಟ್ಟು, ಮನೇಲಿ ಓವನ್ಸ್ ಇರುತ್ತಲ್ಲ, ಸೊ ಅದರಲ್ಲಿ ಇಟ್ಟು ಕೂಡ ಅವರು ಬ್ರೆಡ್ ಮಾಡಬಹುದು. ಅಥವಾ ಕೆಲವರು ಕುಕ್ಕರ್ ಅಲ್ಲೂ ಕೂಡ ಇಟ್ಟು ತುಂಬಾ ಜನ ಟ್ರೈ ಮಾಡಿದ್ರೆ, ಕೇಕ್, ಬ್ರೆಡ್ ಆ ತರದನ್ನೆಲ್ಲ. ಅಂದ್ರೆ ಈ ರಾಗಿ ಬ್ರೆಡ್ ಕೇವಲ ಒಂದ್ 4-5 ದಿನವರೆಗೆ ಮಾತ್ರ ಇಟ್ಟು ತಿನ್ಲಿಕ್ಕೆ ಯೋಗ್ಯ ಆಗುತ್ತೆ? ಎಲ್ಲಾ ತರಹದ ಬ್ರೆಡ್ ಗಳಾದ್ರೂ 4-5 ದಿನ ಅಷ್ಟೇ ನಾವು ರೆಕಮೆಂಡ್ ಮಾಡೋದು. ಈಗ ಬಹಳಷ್ಟು ಬ್ರೆಡ್ ಗಳನ್ನ ಪ್ಯಾಕೆಟ್ ನಲ್ಲಿ ಕವರ್ ಮಾಡಿರ್ತಾರೆ, ಕವರ್ ಮಾಡಿ ಮಾರ್ಕೆಟ್ ನಲ್ಲಿ ಇಟ್ಟಿರ್ತಾರೆಲ್ಲ, ಅದ್ರ ಮೇಲೆ ಏನು ಎಕ್ಸ್ಪೈರಿ ಡೇಟ್ ಅವು ಏನು ಇರೋದಿಲ್ಲ. ಯೂಶಲಿ ಆಕ್ಚುಲಿ ಮಾರ್ಕೆಟ್ ಗೆ ಬರ್ತಿದೆ ಅಂದ್ರೆ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರಬೇಕು, ಮತ್ತೆ ಅದ್ರ ಮೇಲೆ ಅವರೆಲ್ಲ ಮೆನ್ಷನ್ ಮಾಡಿರ್ಬೇಕು ಇದು ಎಷ್ಟು ದಿನ ಬೆಸ್ಟ್ ಬಿಫೋರ್ ಫೈವ್ ಡೇಸ್ ಮತ್ತೇನೇನ್ ಕಂಟೆಂಟ್ ಇದೆ, ಮತ್ತೆ ಅವ್ರಿಗೆ ಮಾರ್ಕೆಟ್ ಮಾಡುವಂತಹ ಒಂದು ಕಂಪನಿಗೆ FSSA ಲೈಸೆನ್ಸ್ ಇರಬೇಕು. ಈ ತರದ್ದೆಲ್ಲ ಇದ್ದಾಗ ನಾವು ಯಾರೇ ಗ್ರಾಹಕರು ಅದನ್ನೆಲ್ಲ ನೋಡ್ಬಿಟ್ಟು ಅವರು ತೆಗೆದುಕೊಳ್ಬೇಕು. ಇನ್ನೊಂದು ಮುಖ್ಯವಾದದ್ದು, ಇತ್ತೀಚೆಗೆ ರಾಗಿಯಿಂದ ಬಿಸ್ಕೆಟ್ಸ್ ಬಹಳಷ್ಟು ಪ್ರಚಲಿತ ಆಗ್ತಾ ಇದೆ, ಬಹಳಷ್ಟು ಮಹತ್ವವನ್ನು ಪಡಿತಾ ಇದೆ. ಬಿಸ್ಕೆಟ್ ಬಗ್ಗೆ ಹೇಳಿ, ರಾಗಿ ಬಿಸ್ಕೆಟ್ ಹೇಗೆ ಮಾಡೋದು, ಯಾವ ರೀತಿ ರಾಗಿ ಬಿಸ್ಕೆಟ್, ಕೀಪಿಂಗ್ ಕ್ವಾಲಿಟಿ ಇರುತ್ತೆ, ಮೇಲೆ ಹೇಗೆ ಇದು ಟೇಸ್ಟ್ ಆಗಿರತ್ತಂತಕ್ಕಂಥದ್ದು. ಈಗ ನಾವು ಬಿಸ್ಕೆಟ್ ತೆಗೆದುಕೊಂಡ್ರೆ 3 ತಿಂಗಳವರೆಗೂ ಇಡಬಹುದು. ರಾಗಿ ಬಿಸ್ಕೆಟ್ ಆಗಿರ್ಬೋದು, ನಾವು ಬೇರೆ ಯಾವ್ದಾದ್ರು ಸಿರಿಧಾನ್ಯಗಳ ಬಿಸ್ಕೆಟ್ ಆಗಿರ್ಬೋದು, ಇದನ್ನ ನಾವು 3 ತಿಂಗಳವರೆಗೆ ಇಟ್ಟು ಮಾಡಬಹುದು. ಯಾಕಂದ್ರೆ ಇದನ್ನ ನಾವು ಜಾಸ್ತಿ ಟೆಂಪರೇಚರ್ ಅಲ್ಲಿ ಬೇಯಿಸ್ತೀವಿ, ನೀರಿನ ಅಂಶ ಅದ್ರಲ್ಲಿ ಆಲ್ಮೋಸ್ಟ್ ಕಡಿಮೆ ಇರುತ್ತೆ, ಹಾಗಾಗಿ ಇದ್ರ ಜೀವಿತಾವಧಿ ಜಾಸ್ತಿ ಇರುತ್ತೆ. ನಾವು 100% ಅದ್ರಲ್ಲಿ ಆಲ್ಮೋಸ್ಟ್ ಕಡಿಮೆ ಇರುತ್ತೆ, ಹಾಗಾಗಿ ಇದ್ರ ಜೀವಿತಾವಧಿ ಜಾಸ್ತಿ ಇರುತ್ತೆ. ನಾವು 100% ವರ್ಗೂ ಕೂಡ ಎಲ್ಲ ಸಿರಿಧಾನ್ಯಗಳ ಬಿಸ್ಕೆಟ್ನ ತಯಾರಿಕೆ ಮಾಡಿದೀವಿ. 100% ನಾವು ರಾಗಿ ಬಿಸ್ಕೆಟ್ನು ಮಾಡಬಹುದು. ಸೊ ಬಿಸ್ಕೆಟ್ ತೆಗೆದುಕೊಳ್ಬೇಕು, ನಂತರ ಅದಕ್ಕೆ ಸಕ್ಕರೆ ಪುಡಿ ಹಾಕಿ ಸೊ ಅದನ್ನಾದ್ರೂ ಮಾಡ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿ ನಾದಬೇಕು, ಅಂದ್ರೆ ಗಟ್ಟಿಯಾಗಿ ನಾದಬೇಕು. ಇದನ್ನ ತುಂಬಾ ಚೆನ್ನಾಗಿ ಎಷ್ಟು ಹಿಟ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮುಂದೆ ಬಿಸ್ಕೆಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ ಚೆನ್ನಾಗಿ ನಾದಿಲ್ಲ ಅಂದ್ರೆ ಮುಂದೆ ಬಿಸ್ಕೆಟ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸಕ್ಕರೆ ನೋಡಿ, 1 ಕೆಜಿ ಒಂದು ರಾಗಿ ಹಿಟ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮುಂದೆ ಬಿಸ್ಕೆಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ ಚೆನ್ನಾಗಿ ನಾದಿಲ್ಲ ಅಂದ್ರೆ ಮುಂದೆ ಬಿಸ್ಕೆಟ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸಕ್ಕರೆ ನೋಡಿ, 1 ಕೆಜಿ ಒಂದು ರಾಗಿ ಹಿಟ್ಟಿಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ಮೈದಾ ಹಾಕಬೇಕು? ಮೈದಾ 30%, 1 ಕೆಜಿ ರಾಗಿ ಇಟ್ಟಿದ್ರೆ 300 ಗ್ರಾಮ್ ಮೈದಾ ಹಾಕೋದ ಆತರನ ಹಾಕಬಹುದು. 30% ಇಲ್ಲ ಆಲ್ಮೋಸ್ಟ್ ನಾವು ಮೈದಾನು ಕೂಡ ತೆಗಿಬಹುದು, ರಾಗಿಯಿಂದನ ಮಾಡಬಹುದು. ಸೊ ಇದಕ್ಕೆ ಕ್ರೀಮ್ ಎಷ್ಟು ಹಾಕಬೇಕು ತಾವು ಹೇಳಿದ್ರಲ್ಲ ಈಗ? ಸೊ ಇದು ಒಂದು 150 ಗ್ರಾಮ್ ಹಾಕಬೇಕು 1 ಕೆಜಿಗೆ. ನಂತರ ಸಕ್ಕರೆನ ಸ್ವಲ್ಪ ಹಾಕೊಳ್ಳೋದು, ವೆನಿಲಾ ಫ್ಲೇವರ್ ಅಂತ ಇರುತ್ತೆ, ಅದನ್ನ ಫ್ಲೇವರ್ಗೋಸ್ಕರ ಹಾಕೊಳ್ಳೋದು. ಸೊ ಇದನ್ನೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ನಾದಿ, ನೀರು ಎಷ್ಟು, ಒಂದು 100 ಗ್ರಾಮ್ 100 ml ಹಾಕಬಹುದು? ಹೌದು, ಅಷ್ಟು ಹಾಕಿದ್ರೆ ಸಾಕು. ಸೊ ಅದು ನಮ್ಗೆ ಅನುಭವದ ಮೇಲೆ ಗೊತ್ತಾಗುತ್ತೆ ಹಿಟ್ಟು ಹೆಂಗ್ ಬರ್ತಿದೆ ಅಂತ. ಎಲ್ಲ ಹಿಟ್ಟು ಚೆನ್ನಾಗಿ ನಾದಿದ್ಮೇಲೆ ಸೊ ಅದನ್ನ ಒಂದು ಟ್ರೇಗೆ ಅಥವಾ ಒಂದು ಟೇಬಲ್ ಮೇಲೆ ಅದನ್ನ ಮನೆ ಕೈಯಿಂದಾನೆ ಮಾಡ್ತಿದೀವಿ ಅಂದ್ರೆ ಸೊ ಅದನ್ನ ಒಂದು ಟೇಬಲ್ ಮೇಲೆ ನೀಟಾಗಿ ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಆತರ ಸ್ವಲ್ಪ ದಪ್ಪ ದಪ್ಪನಾಗಿ ಲಟ್ಸ್ಕೊಂಡು ಮತ್ತೆ ಚಿಕ್ಕ ಚಿಕ್ಕ ಮೌಲ್ಡ್ ನಮ್ಗೆ ಯಾವ ಶೇಪ್ ಬೇಕೋ ಆ ತರದ ಶೇಪ್ ಮೌಲ್ಡ್ ತಗೊಂಡು ಅದನ್ನ ಕಟ್ ಮಾಡಿ ನಂತರ ಟ್ರೇಗೆ ಹಾಕಿ ಓವನ್ ಇಟ್ಟು ಒಣಗಿಸಬಹುದು. ಮತ್ತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಬಿಸ್ಕೆಟ್ ಡ್ರಾಪಿಂಗ್ ಮಷೀನ್ ಅಂತಾನು ಇದೆ, ಅದರಲ್ಲೆಲ್ಲ ಫಂಕ್ಷನ್ ಸೆಟ್ ಇರುತ್ತೆ, ನಾವು ಅದರಲ್ಲಿ ಹಿಟ್ ಹಾಕ್ಬಿಡ್ತೀವಿ ಈಗೆಲ್ಲ ಕಲಸಿದ್ದು. ಸೊ ನಂತರ ಅದು ನಾವು ಅದು ಸೆನ್ಸಾರ್ ಬೇಸ್ಡ್ ಮಷೀನ್ ಇದೆ. ಸೊ ಅಲ್ಲಿ ಟ್ರೇ ಇಟ್ಟರೆ ಆಟೋಮೆಟಿಕಲ್ ಆಗಿ ನಾವು ಯಾವ ತರ ಡೈ ರೌಂಡ್ ಇದ್ರೆ ರೌಂಡ್ ಸ್ಕ್ವಯರ್ ಇಲ್ಲ ಫ್ಲವರ್ ಶೇಪ್ ಆ ತರದೆಲ್ಲ ಬಿಸ್ಕೆಟ್ ಶೇಪ್ ಅಲ್ಲಿ ಬರುತ್ತೆ. ನಂತರ ಆ ಟ್ರೈನ ತೆಗೆದುಕೊಂಡೋಗಿ ನಾವು ಓವನ್ ಅಲ್ಲಿ ಇಟ್ಟು 15 ನಿಮಿಷಗಳ ಕಾಲ ಅದನ್ನ ಬಿಸ್ಕೆಟ್ ನ ಡ್ರೈ ಮಾಡಿ ನಂತರ ಆರಿದ್ಮೇಲೆ ಬಾಕ್ಸ್ ಗಳಿಗೆ ಹಾಕಿ ಏರ್ ಟೈಟ್ ಬಾಕ್ಸ್ ಗಳಿಗೆ ಹಾಕಬೇಕು. ಸೊ ಆತರ ಹಾಕಿ ಅದನ್ನ ನಾವು 3 ತಿಂಗಳವರೆಗೂ ಇದನ್ನ ಸೇಫ್ ಆಗಿ ಸ್ಟೋರ್ ಮಾಡಬಹುದು. ರಸ್ಕ್ ಅನ್ನ ಯಾವ ರೀತಿ ತಯಾರು ಮಾಡೋದು ರಾಗಿ ಹಿಟ್ಟಿನಿಂದ? ಈಗ ನಾವೇನ್ ಬ್ರೆಡ್ಗೆ ಏನ್ ಮಾಡಿದೀವಿ ಸೇಮ್ ಪ್ರೊಸೀಜರ್ ಮಾಡಬೇಕು. ಸೊ ಈ ಬ್ರೆಡ್ ನ ಒಂದ್ಸಲ ನಾವು ರೋಸ್ಟ್ ಮಾಡಿ ಹೊರಗೆ ತೆಗಿತೀವಲ್ಲ, ಸೊ ಅದನ್ನ ರಸ್ಕ್ ಅನ್ನ ಯಾವ ರೀತಿ ತಯಾರು ಮಾಡೋದು ರಾಗಿ ಹಿಟ್ಟಿನಿಂದ? ಈಗ ನಾವೇನ್ ಬ್ರೆಡ್ಗೆ ಏನ್ ಮಾಡಿದೀವಿ ಸೇಮ್ ಪ್ರೊಸೀಜರ್ ಮಾಡಬೇಕು. ಸೊ ಈ ಬ್ರೆಡ್ ನ ಒಂದ್ಸಲ ನಾವು ರೋಸ್ಟ್ ಮಾಡಿ ಹೊರಗೆ ತೆಗಿತೀವಲ್ಲ, ಸೊ ಅದನ್ನ ಹಂಗೆ ಇಟ್ಟು ಮತ್ತೊಂದ್ಸಲ ರೋಸ್ಟ್ ಮಾಡಬೇಕು. ಈ ತರ ಬ್ರೆಡ್ ಅನ್ನ ಫಸ್ಟ್ ಎಲ್ಲ ನಾದ್ಕೊಂಡು ಹಿಟ್ಟಿದ್ದನ್ನ, ಸೊ ಈ ಬ್ರೆಡ್ ನ ಒಂದ್ಸಲ ನಾವು ರೋಸ್ಟ್ ಮಾಡಿ ಹೊರಗೆ ತೆಗಿತೀವಲ್ಲ, ಸೊ ಅದನ್ನ ಹಂಗೆ ಇಟ್ಟು ಮತ್ತೊಂದ್ಸಲ ರೋಸ್ಟ್ ಮಾಡಬೇಕು. ಈ ತರ ಬ್ರೆಡ್ ಅನ್ನ ಫಸ್ಟ್ ಎಲ್ಲ ನಾದ್ಕೊಂಡು ಹಿಟ್ಟಿದ್ದನ್ನ, ಈ ರಸ್ಕಿಗೆ ಶೇಪ್ ಬೇರೆ ಇರುತ್ತೆ, ನಾವು ಆದ್ರೆ ಅದನ್ನ ಅವಾಗಲೇ ನಾನು ಮೌಲ್ಡ್ ಅಲ್ಲಿ ಹಾಕಬೇಕು ಅಂತ ಹೇಳಿದೆ. ಇದು ರಸ್ಕಿನ ಶೇಪ್ ನಿಮ್ ಈ ತರ ಬ್ರೆಡ್ ಅನ್ನ ಫಸ್ಟ್ ಎಲ್ಲ ನಾದ್ಕೊಂಡು ಹಿಟ್ಟಿದ್ದನ್ನ, ಈ ರಸ್ಕಿಗೆ ಶೇಪ್ ಬೇರೆ ಇರುತ್ತೆ, ನಾವು ಆದ್ರೆ ಅದನ್ನ ಅವಾಗಲೇ ನಾನು ಮೌಲ್ಡ್ ಅಲ್ಲಿ ಹಾಕಬೇಕು ಅಂತ ಹೇಳಿದೆ. ಇದು ರಸ್ಕಿನ ಶೇಪ್ ನಿಮ್ಗೆಲ್ಲ ಗೊತ್ತಿದೆ, ಒಂಥರ ಆಯತಾಕಾರ ಇಲ್ಲ ಅಂದ್ರೆ ಸಣ್ಣ ಆಯತಾಕಾರ ಚಿಕ್ಕ ಚಿಕ್ಕದಾಗಿರುತ್ತೆ. ಹೌದು, ಚಿಕ್ಕ ಚಿಕ್ಕ. ನಾವು ಆದ್ರೆ ಅದನ್ನ ಅವಾಗಲೇ ನಾನು ಮೌಲ್ಡ್ ಅಲ್ಲಿ ಹಾಕಬೇಕು ಅಂತ ಹೇಳಿದೆ. ಇದು ರಸ್ಕಿನ ಶೇಪ್ ನಿಮ್ಗೆಲ್ಲ ಗೊತ್ತಿದೆ, ಒಂಥರ ಆಯತಾಕಾರ ಇಲ್ಲ ಅಂದ್ರೆ ಸಣ್ಣ ಆಯತಾಕಾರ ಚಿಕ್ಕ ಚಿಕ್ಕದಾಗಿರುತ್ತೆ. ಹೌದು, ಚಿಕ್ಕ ಚಿಕ್ಕ. ಆ ತರದನ್ನ ಫಸ್ಟ್ ರೋಸ್ಟ್ ಮಾಡಿ ನೆಕ್ಸ್ಟ್ ಡಬಲ್ ರೋಸ್ಟ್ ಮಾಡಿದ್ರೆ ಡಬಲ್ ಟೈಮ್ ನಾವು ಓವನ್ ಅಲ್ಲಿ ಇಟ್ಟರೆ ಸೊ ಈ ತರ ರಸ್ಕ್ ರೆಡಿ ಆಗುತ್ತೆ. ಸೊ ಈ ರಸ್ಕಿನ ಜೀವಿತಾವಧಿ ತುಂಬಾ ಜಾಸ್ತಿ ಇದೆ, ನಾ ಹೇಳಿದೆ ಆಲ್ಮೋಸ್ಟ್ 1 ತಿಂಗಳವರೆಗೂ ಅದೇನು ಹಾಳಾಗಲ್ಲ, ಯಾಕಂದ್ರೆ ನಾವು ಇದನ್ನ ಡಬಲ್ ಟೈಮ್ ಬೇಯಿಸ್ತಿದೀವಿ, ಹಾಗಾಗಿ ಇದರಲ್ಲಿ ಯಾವುದೇ ತೇವಾಂಶ ಅಥವಾ ಮಾಯಿಶ್ಚರ್ ಕಂಟೆಂಟ್ ಇರಲ್ಲ. ಸೊ ಹಾಗಾಗಿ ನಾವು ಇದನ್ನ ಜಾಸ್ತಿ ದಿನಗಳವರೆಗೆ ಸ್ಟೋರ್ ಮಾಡಬಹುದು. ಯಾವ ಒಂದು ತಿಂಡಿಗಳಿಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ ರಾಗಿಯಿಂದ? ತಾವ್ ಹೇಳಿದ್ರೆ ಮಕ್ಕಳು ಇಷ್ಟಪಡೋದು ಬ್ರೆಡ್, ಬಿಸ್ಕೆಟ್, ರಸ್ಕ್, ಮತ್ತೆ ಇತ್ತೀಚೆಗೆ ಮಕ್ಕಳು ನೂಡಲ್ಸ್ ಆ ತರದನ್ನೆಲ್ಲ ಇಷ್ಟಪಡ್ತಿದ್ದಾರೆ. ಸೊ ನಾವು ಶಾವ್ಗೆ ಅಥವಾ ನೂಡಲ್ಸ್ ಗೆ ಏನ್ ಮಾಡ್ತೀವಿ, ಅಕ್ಕಿ ಹಿಟ್ಟನ್ನೆಲ್ಲ ಬಳಸ್ತಿದೀವಿ. ಸೊ ನಾವಲ್ಲಿ ಅದ ಅಕ್ಕಿ ಹಿಟ್ಟ ರಿಪ್ಲೇಸ್ ಮಾಡಿ ಸೊ ಈ ನವಣೆ ಅಥವಾ ರಾಗಿ ಹಿಟ್ಟನ್ನ ಬಳಸೋದ್ರಿಂದ ಸೊ ನಾವು ಅದರಿಂದನೂ ಕೂಡ ನೂಡಲ್ಸ್ ತಯಾರಿಸಬಹುದು. ಹೇಗೆ ಇಲ್ಲಿ ನೂಡಲ್ಸ್ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಹಿಟ್ಟನ್ನ ನೂಡಲ್ಸ್ಗೆ? ನೂಡಲ್ಸ್ಗೆ ನಾವು ಈ ರಾಗಿ ಹಿಟ್ಟು, ಸೊ ಮತ್ತೆ ಸ್ವಲ್ಪ ಇದರಲ್ಲಿ ನಾವು ರವಾ ತಗೋತೀವಿ. ಸೊ ಅದನ್ನ ಮಿಕ್ಸ್ ಮಾಡಿ ನಂತರ ನೀರನ್ನ ಅದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ನಾವು ಮನೆಯಲ್ಲೇ ಮಾಡ್ತಿದೀವಿ ಅಂದ್ರೆ ಈ ಸಂಡಿಗೆದ್ದು ಒತ್ತೋದು ಬರುತ್ತಲ್ಲ, ಸೊ ಅದರಿಂದ ಮಾಡ್ಕೋಬಹುದು. ಹಿಟ್ಟನ್ನ ಅದರಲ್ಲಿ ಹಾಕಿ ಒತ್ತಬೇಕು, ಇಲ್ಲಾಂದ್ರೆ ಶಾವ್ಗೆ ಮಷೀನ್ಗಳಿದೆ, ಸೊ ಅದರಲ್ಲೂ ಕೂಡ ಮಾಡಬಹುದು. ಅದರಲ್ಲಿ ನೂಡಲ್ಸ್ ಅಂದ್ರೆ ಸ್ವಲ್ಪ ದಪ್ಪ ಇರುತ್ತೆ, ಸೊ ಅದರದ್ದು ಥಿಕ್ನೆಸ್ ಸ್ವಲ್ಪ ಸರ್ಕಲ್ ಇರುತ್ತಲ್ಲ ಅದು ದೊಡ್ಡದಿರುತ್ತೆ, ಅದನ್ನ ನೂಡಲ್ಸ್ ಆಗುತ್ತೆ. ನಂತರ ಶಾವ್ಗೆ ಅಂದ್ರೆ ತುಂಬಾ ತೆಳ್ಳಗಿರುತ್ತೆ, ನಾವೆಲ್ಲ ನೋಡಿದೀವಿ. ಹಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೊ ಅದಕ್ಕೆ ಎಕ್ಸ್ಟ್ರೂಡೆಡ್ ನೂಡಲ್ಸ್ ಅನ್ನ ಮಷೀನ್ ಇಂದ ಹಾಕಿ ಕೈಯಿಂದ ಒತ್ತಿದ ಮೇಲೆ ದಪ್ಪಾಗಿ ಬರುತ್ತೆ, ದಪ್ಪೆಳೆಯಾಗಿ. ಹೌದು. ಅದನ್ನ ಹೇಗೆ ಡ್ರೈ ಮಾಡೋದು, ಒಣಗಿಸೋದು ಅಥವಾ ಬೇಯಿಸೋದು, ಏನ್ ಮಾಡ್ಬೇಕಂತಿರಲ್ಲಿ ನೂಡಲ್ಸ್? ನಮ್ಮಲ್ಲಿ ಹಾಟ್ ಟ್ರೇ ಡ್ರೈಯರ್ಸ್ ಅಂತ ಇದೆ, ಸೊ ಅದರಲ್ಲಿ ಒಣಗಿಸಬಹುದು. ಸೊ ಮನೆಯಲ್ಲೇ ಒಣಗಿಸಬೇಕಂದ್ರೆ ನೆರಳಲ್ಲಿ ನೆರಳಲ್ಲಿ ಒಣಗಿಸಬೇಕು. ಇನ್ನೊಂದು ಸೋಲಾರ್ ಟನಲ್ ಡ್ರೈಯರ್ ಅಂತ ಇದೆ, ಸೊ ಸೂರ್ಯನ ಶಕ್ತಿಯಿಂದ ನಾವು ಅದನ್ನ ಬಳಸಿ ಅದರಲ್ಲಿ ಕೂಡ ಒಣಗಿಸಬಹುದು. ತಾವು ತಜ್ಞರಾಗಿದ್ದೀರಿ ನೋಡ್ರಿ, ಬ್ರೆಡ್, ಬಿಸ್ಕೆಟ್, ನೂಡಲ್ಸ್, ರಸ್ಕು ಇವನ್ನೆಲ್ಲ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಮಾಹಿತಿ ಬೇಕು, ಅವರಿಗೆ ತರಬೇತಿ ಬೇಕು, ಸ್ಕಿಲ್ ಬೇಕಾಗತ್ತೆ ಅದಕ್ಕೆಲ್ಲ. ಹೇಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಇದಕ್ಕೆ ಸಿಗ್ತಾ ಇದೆಯಾ? ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಈ ತರ ತರಬೇತಿಗಳನ್ನ ನೀಡ್ತಾ ಇದೀವಿ. ಪ್ರತಿಯೊಂದು ಸಿರಿಧಾನ್ಯಗಳಾಗಿರಬಹುದು, ಅದರ ಮೇಲೆ ಮತ್ತೆ ಬೇರೆ ನಮ್ಮ ಕೃಷಿ ಸಂಬಂಧಿತ ಎಲ್ಲ ತರಬೇತಿಗಳನ್ನ ಆಗಾಗ ನಾವು ಆಯೋಜಿಸ್ತಿರ್ತೀವಿ. ಸೊ ಆಸಕ್ತ ಮಹಿಳೆಯರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಬಹುದು. ಅಲ್ಲಿ ಬೇಕರಿ ಘಟಕ ಇದೆ, ಅಲ್ಲೂ ಕೂಡ ನಾವು ಇದರದ್ದು ತಯಾರಿಕೆದು ತರಬೇತಿ ಕೊಡ್ತೀವಿ. ಮತ್ತು ಈ ತರದ ಇನ್ನು ಹೆಚ್ಚು ಅವರಿಗೆ ಪರ್ಟಿಕ್ಯುಲರ್ ಈಗ ನೂಡಲ್ಸ್ ಇಷ್ಟಪಡುವಂತಹ ಕೆಲವು ಹೆಣ್ಮಕ್ಳಿದ್ರೆ ನಾವು ಗುಂಪಾಗಿ ಒಂದು 10-15 ಜನ ಬಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು 10-15 ಜನ ಗುಂಪಲ್ಲೇ ಬರಬೇಕು. ಹೌದು, ಒಬ್ಬೊಬ್ಬರಿಗೆ ಹೇಳಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಗುಂಪಿನಲ್ಲಿ ಬಂದ್ರೆ ನಮಗೂ ತರಬೇತಿ ನೀಡಕ್ಕೆ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಇಷ್ಟಂತ ಕೆಲವಕ್ಕೆ ಫೀಸ್ ಇದೆ, ಇನ್ ಕೆಲವು ತರಬೇತಿಗಳು ನಾವು ಆಲ್ವೇಸ್ ಯಾವಾಗ್ಲೂ ಮಾಡ್ತಿರ್ತೀವಿ, ಸೊ ಅವೆಲ್ಲ ಫ್ರೀ ಇರುತ್ತೆ. ಸೊ ಆ ತರದ ತರಬೇತಿಗಳಿಗೆ ತಾವು ಅಟೆಂಡ್ ಆದ್ರೆ ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತೀವಿ. ಏನ್ ಹೇಳ್ತೀರಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ, ರಾಗಿಯಿಂದ ತಾವು ಹೇಳಿದ ಬೇರೆ ಬೇರೆ ತಿನಿಸುಗಳ ಬಗ್ಗೆ, ಯಾವಾಗ ಬೇಡಿಕೆ ಬರ್ತಾ ಇದೆ, ಮನೆಯಲ್ಲಿ ಹೆಣ್ಮಕ್ಳು ಇದನ್ನು ಹೇಗೆ ಮಾಡ್ಕೊಳ್ಳಬಹುದು ಅಥವಾ ಹೇಗೆ ಇದ್ರದ್ದು ಒಂದು ಮಹತ್ವ ಇದೆ? ರಾಗಿ ತಿಂದವನಿಗೆ ರೋಗವಿಲ್ಲ ಅಂತ ನಾವು ಎಲ್ಲ ಗಾದೆ ಮಾತುಗಳನ್ನ ಕೇಳಿದೀವಿ. ಈ ಗಾದೆ ಮಾತು ಎಂದು ಸುಳ್ಳಲ್ಲ, ಇವತ್ತಿಗೂ ಮೊನ್ನೆಗೂ ನಿನ್ನೆಗೂ ನಾಳೆಗೂ ಎಲ್ಲ ಇದು ಗಾದೆ ಮಾತು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಸೊ ಈ ತರದ ರಾಗಿ ತಿನಿಸುಗಳನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಅಟ್ಲೀಸ್ಟ್ ನಾವು ದಿನಕ್ಕೆ 3 ಏನೋ ತಿಂತಿದೀವಿ ಅಂದ್ರೆ 1 ಆದ್ರೆ ಈ ತರ ಸಿರಿಧಾನ್ಯಗಳು ಅದನ್ನ ನಾವು ಬಳಸಿ ನಮ್ಮ ಆರೋಗ್ಯವನ್ನ ಇವಾಗಿಂದನೇ ಸುಧಾರಿಸಿಕೊಳ್ಬೇಕು. ಏನಾದ್ರೂ ಹಾಳಾದ್ಮೇಲೆ ನಾವೇನು ಸುಧಾರಿಸಿಕೊಳ್ಳಕ್ಕಾಗಲ್ಲ, ಆದ್ಮೇಲೆ ನಾವೇನು ಸುಧಾರಿಸಿಕೊಳ್ಳಕ್ಕಾಗಲ್ಲ. ಈಗಿಂದನೇ ನಾವು ಕಾಳಜಿನ ವಹಿಸಬೇಕೆಂದು ಎಲ್ರಿಗೂ ವಿನಂತಿ ಮಾಡ್ಕೋತೀವಿ. ಒಳ್ಳೇದು ವೀಣಾ ಅವರು, ಇದುವರೆಗೂ ರಾಗಿಯಿಂದ ಬ್ರೆಡ್, ಬಿಸ್ಕೆಟ್, ನೂಡಲ್ಸ್, ರಸ್ಕು ಮುಂತಾದ ಒಂದು ತಿನಿಸುಗಳನ್ನ ಹೇಗೆ ತಯಾರಿಸಬೇಕು ಅಂತಕ್ಕಂತ ವಿಚಾರವಾಗಿ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರೊಂದಿಗೆ. ಒಳ್ಳೇದು ವೀಣಾ ಅವರು, ಇದುವರೆಗೂ ರಾಗಿಯಿಂದ ಬ್ರೆಡ್, ಬಿಸ್ಕೆಟ್, ನೂಡಲ್ಸ್, ರಸ್ಕು ಮುಂತಾದ ಒಂದು ತಿನಿಸುಗಳನ್ನ ಹೇಗೆ ತಯಾರಿಸಬೇಕು ಅಂತಕ್ಕಂತ ವಿಚಾರವಾಗಿ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಹೇಗೆ ತಯಾರಿಸಬೇಕು ಅಂತಕ್ಕಂತ ವಿಚಾರವಾಗಿ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಚಲ್ ಪಡೆ ಹೈ ಗಾಂವ್ ಚಲ್ ಪಡಾ ಇಂಡಿಯಾ, ಗೇಹೂ ಧಾನ್ ಬಾಜರಾ ಜವಾರ್ ಕೇ ಮೈದಾನೋ ಮೇ, ಛೋಟೇ ಛೋಟೇ ಧಂದೇ ಯಾ ಬಡೇ ಕಾಮೋ ಮೇ, ಫೂಲೋ ಕೇ ಪಾಲೀ ಹೌಸ್ ಸಬ್ಜಿಯೋ ಕೇ ಬಾಗಾನೋ ಮೇ, ಸೋಲಾರ್ ಬದಲ್ ರಹಾ ಹೈ ಕಾರ್ತಿಕೋ ಉಜಾಲೋ ಮೇ. देश की मुख्य धारा से जोड़ रहा है नाबार्ड, गांव बढ़े तो देश बढ़े. चल पड़े हैं गांव, चल पड़ा इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈಗ ಶಕುಂತಲಾ ದೇವಲನಾಯಕ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳೋಣಂತೆ. ಸಾಂಭವಿ ಬಿಂಬಿಣಿ ಕುಂಬಿ ಗಿನಿಯೋಳು ಸಾಂಬವಿ ನಿಮ್ಮ ಗಜನೆ ಗುರುವಾಣಿ ಶಕುಂತಲಾ ದೇವಲ್ನಾಯಕ್ ಹಾಗೂ ಸಂಘಟಕರಿಂದ ಗೀಗಿ ಪದ ಕೇಳಿದ್ರಿ. ಇದೇ ಕಲಾವಿದರಿಂದ ಇನ್ನೊಂದು ಗೀಗಿ ಪದ ಕೇಳೋಣಂತ. ಸರ್ ಹೇಳಿ ಹಾಡು